ವೀಕ್ಷಕ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಮೂರು ದಿನಗಳ G20 ಇಂಧನ ವರ್ಗಾವಣೆ ಕಾರ್ಯಸಮೂಹ ಸಭೆ ಫೆಬ್ರವರಿ 5 ಆರಂಭ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರಲ್ಲೂ ಸ್ವಚ್ಛತೆಯ ಅರಿವು ಅತ್ಯಗತ್ಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಾದ್ಯಂತ ಮುಂದಿನ ತಿಂಗಳ 13 ಕುಷ್ಠರೋಗ ಜಾಗೃತಿ ಅಭಿಯಾನ. ಇಂದು ಮಹಾತ್ಮ ಗಾಂಧಿ ಪುಣ್ಯತಿಥಿ ಅಂಗವಾಗಿ ಹುತಾತ್ಮರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಚಿತ್ರನಟ ಅನಂತನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು. ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿವಿಧ ಬೆಳೆಗಳ ಕೃಷಿ ಅನುಭವ. ಈ ವಿಷಯವಾಗಿ ಶಿರಸಿ ತಾಲೂಕಿನ ಉಂಬ್ಲೆಕೊಪ್ಪದ ಅತ್ರಿಜಿ ಹೆಗಡೆ ಅವರೊಡನೆ ಸಂದರ್ಶನ. ಅತ್ರಿ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಮೂಲತಃ ಕೃಷಿಕರು, ಜೊತೆಗೆ ಅಡ್ವೊಕೇಟ್ ಆಗಿಯೂ ಕೂಡ ನೀವು ಕೆಲಸವನ್ನು ಮಾಡಿದಂಥವರು, ಮತ್ತೆ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿಯಿಂದ ತೊಡಗಿಸಿಕೊಂಡಂಥವರು, ಪೂರ್ಣಕಾಲಿಕ ಕೃಷಿಕರಾಗಿಯೂ ಕೂಡ ನೀವು ದುಡಿತಾ ಇರುವಂತಹವರು, ಈ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಕೃಷಿಯಲ್ಲಿ ಹೇಗೆ ನಡೀತಾ ಇದೆ? ನಂದು ವೃತ್ತಿ ಪ್ರವೃತ್ತಿ ಎರಡೂ ಕೃಷಿನೇ ಆಗಿದೆ. ಈಗ ಮೊದಲು ನಾನು LLB ಮುಗಿಸಿ 2 ಸಿರಿಸಿ ಕೋರ್ಟ್ಗೆ ಹೋದೆ. ಅಲ್ಲಿ ಕೆಲಸ ಮಾಡಿದೆ ಒಂದ್ ಸ್ವಲ್ಪ ಸೀನಿಯರ್ ಜೊತೆ. ಅದಾದ ನಂತರ ನಮ್ಗೆ ಕೃಷಿಲೇ ಜಾಸ್ತಿ ಆಸಕ್ತಿ ಇತ್ತು. ನಮ್ಮ ತಂದೆಯವರಿಗೆ ವಯಸ್ಸಾದ ಕಾರಣ ಕೃಷಿಗೆ ನಾನು ಬರೋದು ಮತ್ತೊಂದು ಅನಿವಾರ್ಯ ಆಯ್ತಾಯ್ತು. ಮತ್ತೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇಲ್ಲೇ ತೊಡಸ್ಕೊಂಡೆ. ಕೃಷಿನೇ ಪ್ರವೃತ್ತಿ ಮತ್ತೆ ವೃತ್ತಿ ಎರಡನ್ನಾಗೂ ತಗೊಂಡೆ. ಈಗ ನೀವು ಕೃಷಿಗೆ ಬಂದಾಗ ನಿಮ್ಮ ಒಂದು ಕೃಷಿ ಜಮೀನಿನ ಒಂದು ಪರಿಸ್ಥಿತಿ ಹೇಗಿತ್ತು? ಉತ್ತಮವಾಗಿತ್ತು. ತಂದೆಯವರು, ಅಜ್ಜ ಇವರೆಲ್ಲ ಜಮೀನು ಮಾಡಿಟ್ಟಿದ್ರು. ಅವರು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರು. ಒಂದು ಬರಗಾಲ ಅಂತ ಅಂದ್ರೆ ಮಳೆ ಕಡಿಮೆ ಆಗಿ ಬರಗಾಲ ಬಿದ್ದಿತ್ತು 2017 ಇಸ್ವಿಲಿ. ಆ ಟೈಮ್ನಲ್ಲಿ ನಾನು ಕೃಷಿಗೆ ಬಂದಿದ್ದು. ಅಂದ್ರೆ ಅವಾಗ ಇಳುವರಿ ಕಡಿಮೆ ಇತ್ತು. ಆ ಇಳುವರಿಯನ್ನ ಜಾಸ್ತಿ ಮಾಡಲಿಕ್ಕೆ, ಕಾಳುಮೆಣಸು ಬೆಳೆಯನ್ನ ಮತ್ತು ಜಾಸ್ತಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಅದರಲ್ಲಿ ಯಶಸ್ವಿ ಆಗಿದ್ದೇನೆ. ಈಗ ಶಾಲಾ ದಿನಗಳಲ್ಲಿ ನೀವು ಕೃಷಿಯನ್ನು ಕೂಡ ನೋಡಿಕೊಂಡು ಬರ್ತಾ ಇದ್ರಿ, ಜೊತೆಗೆ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರಿ. ಅಂತಹ ಸಂದರ್ಭದಲ್ಲಿ ಕೃಷಿಯನ್ನ ನೋಡೋದಕ್ಕೂ ಇವತ್ತು ವೃತ್ತಿಯಾಗಿ ಒಂದು ಕೃಷಿಯನ್ನ ನೋಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಶಾಲಾ ದಿನಗಳಲ್ಲಿ ಅಂದ್ರೆ ನಾನು ಕೇವಲ ಕೃಷಿ ಕೆಲಸವನ್ನು ಒಂದು ಲೇಬರ್ ತರ ಮಾಡ್ತಾ ಇದ್ದೆ. ಅಂದ್ರೆ ಮ್ಯಾನೇಜ್ಮೆಂಟ್ ಮತ್ತೇನಿದ್ರು ವ್ಯವಹಾರ ಆಳು ಕಾಳುಗಳದ್ದು ಅದೆಲ್ಲ ನಮ್ಮ ತಂದೆಯವ್ರು ನೋಡ್ಕೊಳ್ತಾ ಇದ್ದೆ. ಅದಾದ ನಂತರ ನನ್ನ ಕಾಲೇಜ್ ವಿದ್ಯಾಭ್ಯಾಸ LLB ಮುಗಿಸಿ ನಾನು ಇಲ್ಲಿಗೆ ಕೃಷಿಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ಮೇಲೆ ಎಲ್ಲಾ ತರಹದ ಜವಾಬ್ದಾರಿಗಳು ನನ್ನ ಮೇಲೆ ಬಂತು. ಅವಾಗ ನನಗೆ ಲೇಬರ್ ತರ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ. ಅವಾಗ ನಾನೇ ಮ್ಯಾನೇಜರ್ ಆದೆ, ನಾನೇ ಅಕೌಂಟೆಂಟ್ ಆದೆ, ನಾನೇ ಲೇಬರು ಆದೆ, ಬಾಕಿ ಎಲ್ಲಾ ತರದ್ದು ಜವಾಬ್ದಾರಿ ನಾನೇ ತಗೊಂಡೆ. ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಕಾರ್ಖಾನೆಗಳಲ್ಲಾಗಬಹುದು ಅಥವಾ ಇಂಡಸ್ಟ್ರೀಸ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿಯೂ ಕೂಡ ಒಂದು ಯೋಜನೆಯನ್ನ ಮಾಡಿಕೊಂಡು ಅದರ ಪ್ರಕಾರವಾಗಿ ಮಾಡ್ತಾರೆ ಅಂತ ಕೇಳ್ತೀವಿ. ಅದೇ ಕೃಷಿಯಲ್ಲಿಯೂ ಕೂಡ ಇಂತಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಥವಾ ಒಂದು ವ್ಯವಸ್ಥಿತವಾದಂತಹ ಒಂದು ಯೋಜನೆ ಬೇಕು ಅಂತ ಹೇಳಿ, ಈ ಯೋಜನೆಯನ್ನ ಮಾಡ್ಕೊಳ್ಳೋದು ಹೇಗೆ? ಖಂಡಿತವಾಗ್ಲೂ ಇದಕ್ಕೊಂದು ಯೋಜನೆ ಬೇಕು. ನಾವು ಒಮ್ಮೆಲೆ ಕೃಷಿ ಕ್ಷೇತ್ರಕ್ಕೆ ಧುಮುಕಿದ್ರೆ ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ಇರಲ್ಲ. ಒಂದು 2 ವರ್ಷ 3 ವರ್ಷ ಅದರಲ್ಲಿ ಪಳಗಬೇಕು. ನಮಗೆ ಈಗ ಹುಟ್ಟಿನಿಂದನೂ ಜಮೀನಿನಲ್ಲೇ ಆಡ್ಕೊಂಡು ಬಂದಿರೋದಕ್ಕೆ ನಮಗೆ ಅದ್ರ ಬಗ್ಗೆ ಕೇವಲ ಒಂದಿಷ್ಟು ಮಾಹಿತಿ ಉಂಟು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡ್ಮೇಲೆ ಈ ತರ ಪ್ಲಾನ್ ಮಾಡಬೇಕು, ನಾವು ಈಗ ಇಂಡಸ್ಟ್ರಿ ತರ ಮಾಡಬೇಕು. ಈ ನಾನು ಕಾಮರ್ಸ್ ವಿಷಯ ತಗೊಂಡಿದ್ದಕ್ಕೆ ನನಗೆ ಈ ಮ್ಯಾನೇಜ್ಮೆಂಟ್ ಮತ್ತೇನು ಅಕೌಂಟ್ ಯಾವ ತರ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ನಮಗೆ ರಿಟರ್ನ್ ತಗೋಬಹುದು, ಆ ತರ ಎಲ್ಲ ಒಂದು ಪ್ಲಾನಿಂಗ್ ಇತ್ತು. ಅದನ್ನ ಕೃಷಿಯಲ್ಲೇ ಅಳವಡಿಸಿಕೊಂಡೆ. ಈಗ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಒಂದು ಕೃಷಿ ಕ್ರಮಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆ ಅಗತ್ಯ ಇತ್ತು, ಯಾವ ರೀತಿ ಮಾಡಿಕೊಂಡಿದ್ರಿ ಇದನ್ನ? ಈಗ ಒಂದು 10 ವರ್ಷದ ಹಿಂದೆ ಯಂತ್ರಗಳು ಅಷ್ಟಾಗಿ ನಮ್ಮ ಮಲೆನಾಡಿನ ಕಡೆಗೆ ಬಂದಿರಲಿಲ್ಲ. ಈಗ ಒಂದು 5 ವರ್ಷದ ಹಿಂದೆ ಎಲ್ಲಾ ಯಂತ್ರಗಳು ಸುಧಾರಣೆಗೊಂಡು ಈ ನಮ್ಮ ಮಲೆನಾಡನ್ನು ಪ್ರವೇಶಿಸಿದೆ. ಅಡಿಕೆ ಕೊಯ್ಲಿಂದ ಹಿಡಿದು ಭತ್ತ ಕಟಾವು ಎಲ್ಲದಕ್ಕೂ ಈಗ ಯಂತ್ರೋಪಕರಣಗಳೇ ಮುಖ್ಯವಾಗಿ ಬಳಕೆ ಆಗ್ತಾ ಇದೆ. ಯಾಕೆಂತಂದ್ರೆ ಅದಕ್ಕೆ ಒಂದು ಕಾರಣ ಕೂಲಿ ಆಳುಗಳ ಸಮಸ್ಯೆ, ಎರಡನೇದು ಕೆಲಸ ಫಾಸ್ಟ್ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ. ನಾವು ಹಳೆ ಪದ್ಧತಿಯಲ್ಲೇ ಅಂದ್ರೆ ಮುಂಚಿನ ಬೇಸಾಯ ಪದ್ಧತಿಯಲ್ಲೇ ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಅದೇ ಪದ್ಧತಿಯಲ್ಲೇ ಮುಂದುವರಿತಾ ಇದ್ದೇನೆ. ಈಗ ಮರ ಹತ್ತುವುದಕ್ಕಾಗ್ಲಿ ಈಗ ಬೇರೆ ಬೇರೆ ಯಂತ್ರಗಳು ಬಂದಿದ್ದಾವೆ, ಜೊತೆಗೆ ಸಿಂಪರಣೆಗೂ ಕೂಡ ಈಗ ಪವರ್ ಸ್ಪ್ರೇಯರ್ ಆಗ್ಬಹುದು ಅಥವಾ ಒಂದು ಕಾರ್ಬನ್ ಫೈಬರ್ ದೋಟಿ ಆಗ್ಬಹುದು, ಇಂಥದ್ದು ಬಂದಿದ್ದಾವೆ. ಇದರ ಒಂದು ಅಳವಡಿಕೆ ಆಗಿದೆಯಾ ನಿಮ್ಮ ಜಮೀನಿನಲ್ಲಿ? ಹೌದು, ಕಾರ್ಬನ್ ಫೈಬರ್ ದೋಟಿಲಿ ಇವತ್ತೇ ನಾವು ಅಡಿಕೆ ಕೊಯ್ಲನ್ನ ನಡೆಸ್ತಾ ಇದ್ದೇವೆ ಮನೆಯಲ್ಲಿ. ಸ್ವಲ್ಪ ಅದರ ಬಗ್ಗೆ ಹೇಳಿ, ಈ ಹಿಂದಿನ ಒಂದು ವ್ಯವಸ್ಥೆಗೂ ಇದಕ್ಕೂ ಯಾವ ರೀತಿ ಒಂದು ವ್ಯತ್ಯಾಸ ಆಗಿದೆ, ಏನ್ ಅನುಕೂಲ ಆಗಿದೆ? ಅನುಕೂಲದ ಬಗ್ಗೆ ಹೇಳ್ತೀನಿ ಫಸ್ಟ್. ಅನುಕೂಲ ಅಂತಂದ್ರೆ ಕೆಲಸ ಬೇಗ ಆಗ್ತಾ ಇದೆ. ಈ ಒಬ್ಬ ಕೂಲಿಯಾಳು ಒಂದು ದಿನಕ್ಕೆ 400 ರಿಂದ 500 ಕೊನೆ ಕೊಯ್ತಾ ಇದ್ದಿದ್ರೆ ಅಡಿಕೆ ಕೊನೆನ, ಈ ಕಾರ್ಬನ್ ಫೈಬರ್ ದೋಟಿಲಿ ಇವತ್ತು ನಮ್ಮನೆಯಲ್ಲಿ 850 ಕೊನೆಯನ್ನು ಕೊಯ್ದಿದ್ದಾನೆ, ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆ ತನಕ. ಅದೇ ಕೂಲಿಯಾಳು 450 ರಿಂದ 500 ಕೊನೆ ಕೊಯ್ತಾ ಇದ್ದ. ಈಗ ನಮಗೆ 850 ಕೊನೆ ಬಂತು ಅಂದ್ರೆ ಅಲ್ಲಿಗೆ ನಮಗೆ ಉಳಿತಾಯ ಆಯ್ತು, ಕೂಲಿ ಆಳದಲ್ಲಿ ಉಳಿತಾಯ ಆಯ್ತು, ಟೈಮ್ನಲ್ಲಿ ಉಳಿತಾಯ ಆಯ್ತು, ಎಲ್ಲಾ ತರದಲ್ಲೂ ಉಳಿತಾಯ ಆಯ್ತು. ಈಗ ಸಿಂಪರಣೆ ವಿಚಾರಕ್ಕೆ ಬಂದ್ರೆ, ಸಿಂಪರಣೆ ವಿಚಾರಕ್ಕೆ ಬಂದ್ರು ಅದೇ ತರನೆ. ನಮಗೆ ಸಾಮಾನ್ಯ ಬೋರ್ಡೋ ದ್ರಾವಣ ಏನು ಹೇಳ್ತೀವಲ್ವಾ, ಅದು ಯಾವ ಪ್ರಮಾಣದಲ್ಲಿ ಕೂಲಿ ಆಳು ಖರ್ಚು ಮಾಡ್ತಿದ್ನೋ ಅದೇ ಪ್ರಮಾಣದಲ್ಲೇ ಈ ಕಾರ್ಬನ್ ಫೈಬರ್ ದೋಟಿಲಿ ಸಿಂಪರಣೆ ಮಾಡ್ತಾ ಇರಬೇಕಾದ್ರೆ ಅಷ್ಟೇ ಪ್ರಮಾಣದ ಬೋರ್ಡೋ ದ್ರಾವಣನೆ ಖರ್ಚಾಗ್ತಾ ಇದೆ. ಆದ್ರೆ ಕೆಲಸ ಮಾತ್ರ ಬೇಗ ಆಗ್ತಾ ಇದೆ. ಮರ ಹತ್ತಿ ಸಿಂಪರಣೆ ಮಾಡಬೇಕಾಗಿಲ್ಲ, ಮರ ಹತ್ತೋ ಕೆಲಸ ಇಲ್ಲ, ಅದೊಂದು ನಮಗೆ ಬಹಳ ಅನುಕೂಲ. ಈ ಕೂಲಿ ಆಳು ಮರ ಹತ್ತಿ ಅವನಿಗೆ ಅಪಘಾತ ಆಗಿದ್ರೆ ಅದು ಅವನ ಜೀವನನೂ ಹೋಗ್ತಾ ಇರ್ತಿತ್ತು, ನಮಗೆ ಅದು ಒಂದು ರಿಸ್ಕ್. ನಾವು ಕೆಳಗಡೆ ನಿಂತ್ಕೊಂಡಿದ್ರು ಏನಾಗ್ಬಿಡ್ತದೆಯೋ, ಗಾಳಿ ಬರ್ತದೆಯೋ, ಮರ ಎಲ್ಲಾದ್ರೂ ಮುರಿದೋಗ್ಬಿಡ್ತದೆಯೋ, ಆತರ ಇವತ್ ನಾನು ಕೊಯ್ಸ್ತಾ ಇದ್ದೇನೆ, ನಾನು ಆರಾಮಾಗಿ ಇಲ್ಲಿ ಬಂದಿದ್ದೇನೆ ಅಲ್ಲ ಒಂದು ಬಿಟ್ಟು, ಏನು ನನಗೆ ರಿಸ್ಕ್ ತಗೊಳ್ಳೋದು ಕಡಿಮೆ ಆಗ್ತಾ ಇದೆ. ಆಮೇಲೆ ಈಗ ಅಡಿಕೆಯಲ್ಲಿಯೂ ಕೂಡ ಈಗ ಪೋಷಕಾಂಶವನ್ನ ಕೊಡುವಂತಹದ್ದಿರಬಹುದು ಅಥವಾ ಸಾವಯವ ರೀತಿಯಲ್ಲಿ ಕೊಡಬೇಕು ಅಥವಾ ರಾಸಾಯನಿಕವನ್ನು ಕೊಡಬೇಕು, ರಾಸಾಯನಿಕ ಅತಿಯಾದ್ರೆ ಏನ ಸಮಸ್ಯೆಗಳು ಉಂಟಾಗ್ತವೆ, ಇದರ ಒಂದು ವಿಶ್ಲೇಷಣೆ ಹೇಗೆ? ರಾಸಾಯನಿಕ ಅತಿಯಾಗಿ ನಾನು ಇಲ್ಲಿವರೆಗೂ ಬಳಸಲಿಲ್ಲ, ಬಳಸಿದ್ದೇನೆ, ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ದೇನೆ. ಅಡಿಕೆ ಇಳುವರಿ ಕೆಲವೊಂದ್ ಟೈಮ್ ಮಳೆ ಕಡಿಮೆ ಆದಾಗ ಬೇರೆ ಏನೋ ರೋಗ ಬಂದಾಗ ನಮಗೆ ಈ ರಾಸಾಯನಿಕ ಬಳಸೋದು ಅನಿವಾರ್ಯ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ನಾವು ದಡ್ಡಿ ಗೊಬ್ಬರ, ಮನೆಯಲ್ಲಿ ದನಕರುಗಳಿದೆ, ಎಮ್ಮೆ ಇದೆ, ನಮ್ಮ ಮನೆಗೆ ಎಷ್ಟು ದಡ್ಡಿ ಗೊಬ್ಬರ ಬೇಕೋ ಅದಿಷ್ಟನ್ನು ನಾವು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೇವೆ, ಹೊರಗಿನಿಂದ ಯಾವುದು ಖರೀದಿ ಮಾಡ್ತಾ ಇಲ್ಲ. ಎಲ್ಲರೂ ನಮಗೆ ತೋಟಕ್ಕೆ ಅವತ್ತು ಕಡಿಮೆ ಬಿತ್ತು ಹೇಳಿದ್ರೆ ನಮಗೆ ಸೊಪ್ಪಿನ ಬೆಟ್ಟ ಅಂತ ಹೇಳಿ ಉಂಟು, ಅಲ್ಲಿಂದ ಸೊಪ್ಪು ಮತ್ತೆ ದರಕಲು ಈ ತರದನ್ನು ತಂದು ತೋಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಈಗ ಎಲ್ಲ ಕೃಷಿ ಕೆಲಸಗಳು ಕೂಡ ಒಂದಷ್ಟು ಕೂಲಿ ಆಳುಗಳನ್ನು ಅವಲಂಬಿಸಿಕೊಂಡಿರುವಂತಹದ್ದು. ಈಗ ದಡ್ಡಿ ಗೊಬ್ಬರ ಮಾಡಬೇಕಿದ್ರೆ ಅಥವಾ ದರಗನ್ನ ಸಂಗ್ರಹಿಸಬೇಕಿದ್ರೆ ಎಲ್ಲದಕ್ಕೂ ಕೂಡ ಕೂಲಿ ಆಳುಗಳು ಬೇಕು. ಇದರ ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದು? ಮಾಡಬಹುದು. ಈ ಯಂತ್ರೋಪಕರಣಗಳ ಬಳಕೆ ದರಕ್ಕೂ ಒಟ್ಟು ಮಾಡಲಿಕ್ಕೆ ಬ್ಲೋವರ್ ಅಂತ ಬಂದಿದೆ. ಅದರಲ್ಲಿ ನಾವು ದರಕ್ಕೆ ಒಟ್ಟು ಮಾಡೋದು ಈಸಿ ಆಗ್ತದೆ. ಅದೇ ನಾವು ಒಂದು ವಾಹನ ವ್ಯವಸ್ಥೆ ಮಾಡ್ಕೊಂಡ್ರೆ ವಾಹನ ವ್ಯವಸ್ಥೆಯಲ್ಲಿ ಅದನ್ನ ತಗೊಂಡ್ಬಂದು ತೋಟಕ್ಕೆ ಬರೋ ತರ ಮಾಡ್ಕೊಳ್ಬಹುದು, ಇಲ್ಲ ಗೊಬ್ಬರ ಗುಂಡಿಗೆ ಬರೋ ತರ ಮಾಡ್ಕೊಳ್ಬಹುದು, ಆ ತರ ಮಾಡ್ಕೊಳ್ಬಹುದು. ಇನ್ನು ಸೊಪ್ಪು ಕಡಿಯೋದು, ಸೊಪ್ಪು ಕಡಿಯೋ ಕೂಲಿ ಆಳು ಮೇಲೆ ಹತ್ಬೇಕು, ಅದು ನಮ್ಗೆ ರಿಸ್ಕ್. ಅದರಲ್ಲಿ ನಾನು ಒಂದು ಎರಡ್ ಕಡೆ ವಿಚಾರಿಸಿದೆ. ಕೆಳಗೇನೆ ತಗೊಂಡು ಈ ವೀಡ್ ಕಟರ್ ಮಷಿನ್ ಬರುತ್ತದೆ ಹೋಂಡಾದವ್ರದ್ದು, GX 35 ಮತ್ತೆ ಅಗ್ರಿ ಇವ್ರದ್ದು ಕಿಸಾನ್ ಕ್ರಾಫ್ಟ್ ಅವ್ರದ್ದು ಎಲ್ಲ ಬರ್ತದೆ. ಅದೀಗ ಬ್ಯಾಕ್ ಪ್ಯಾಕ್ ಮಷಿನ್ ಬಂದಿದೆ, ಅದು ಅಲ್ಲಿಂದ ಒಂದು ಶಾಪ್ ತರ ಬರ್ತದೆ, ಫ್ಲೆಕ್ಸಿಬಲ್ ಶಾಫ್ಟ್ ಅಂತ. ಸ್ವಲ್ಪ ಅದು ಬರೋದು 3.5 ಫುಟ್ ಬರ್ತಾ ಇದೆಯಂತೆ. ಅದು ನನಗೆ 20 ಫುಟ್ ಹೈಟ್ ಮಾಡಿಕೊಡಿ ಅಂತ ಒಂದೆರಡು ಕಡೆ ವಿಚಾರಿಸಿದೆ. ನನಗೆ ಅದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ಸಿಗಲಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ನೇ ವಿಚಾರಿಸಿ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಬೇಕು. ಈ ಸೊಪ್ಪಿನ ಬೆಟ್ಟದಲ್ಲಿ ಸೊಪ್ಪು ಕಡಿಯುವುದು ನಮಗೆ ಕೆಳಗಿನಿಂದ ನಿಂತು ಆಗ್ಬೇಕು. ಹುಷಾರ್ ರೈತರು ಇಂಥ ಒಂದು ಬೇಡಿಕೆಯನ್ನು ಇಟ್ಟಾಗ ಅವರು ಕೂಡ ಒಂದು ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬಹುದು. ಹೌದು, ಅದನ್ನ ಅವರು ಉತ್ಪಾದನೆ ಮಾಡಿದ್ರು ಅಂತ ಹೇಳಾದ್ರೆ, ಇದು ಈ ನಾವು ವೀಡ್ ಕಟರ್ ಅಂದ್ರೆ ಈ ಕಳೆ ಮತ್ತೆ ಹುಲ್ಲುಗಳನ್ನು ಕಟ್ ಮಾಡಲಿಕ್ಕೆ ನಾವೇನು ಉಪಯೋಗಿಸ್ತಾ ಇದ್ದೇವೋ ಅದೇ ಪ್ರಮಾಣದಲ್ಲೇ ಇನ್ ಮುಂದೆ ಇನ್ನೊಂದು 10 ವರ್ಷ ಅಲ್ಲ, ಅವರು ಉತ್ಪಾದನೆ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ ನಮಗೆ ಅವರು ತಲುಪಿಸಿದ್ರು ಆದ್ರೆ, ಇನ್ನೊಂದು 5 ವರ್ಷದಲ್ಲಿ ವೀಡ್ ಕಟರ್ ಎಷ್ಟು ಪ್ರತಿ ಮನೆಯಲ್ಲೂ ಇದೆಯೋ ಅದೇ ತರನೇ ಮಲೆನಾಡಿನ ಪ್ರತಿ ಮನೆಯಲ್ಲೂ ಆ ತರದ್ದೊಂದು ಸೊಪ್ಪಿನ ಬೆಟ್ಟದಲ್ಲಿ ನೆಲಕ್ಕೆ ನಿಂತ್ಕೊಂಡು ಸೊಪ್ಪು ಕಡಿಯೋದು ಆ ಮಷಿನ್ ಎಲ್ಲರ ಮನೆಯಲ್ಲೂ ಬರ್ತದೆ. ಇನ್ನೊಂದು ವಿಚಾರ, ಅಡಿಕೆ ತೋಟದಲ್ಲಿ ಮತ್ತೆ ಪ್ರತ್ಯೇಕವಾಗಿಯೂ ಕೂಡ ಈ ಸಿಲ್ವರ್ ಓಕ್ ಸಿಲ್ವರ್ ಮರಗಳನ್ನ ಹಾಕೊಂಡು ನೀವು ಕಾಫಿ ಬೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ. ಅಡಿಕೆ ತೋಟದಲ್ಲಿ ಸಿಲ್ವರ್ ಓಕ್ ಗಿಡ ಹಾಕ್ತಾ ಇಲ್ಲ ನಾವು. ಅಡಿಕೆ ತೋಟ ಬಿಟ್ಟು ಈಗ ನಾವು ಬೇರೆ ಕಡೆ ನಮ್ದು ಯಾವ್ದಾದ್ರು ಖಾಲಿ ಜಾಗದಲ್ಲಿ ಖುಷ್ಕಿ ಜಾಗ ಅಂತೀವಿ ನಾವಲ್ಲಿ, ಅಲ್ಲಿ ಬರೀ ಹುಲ್ಲು ಬರ್ತಾ ಇರ್ತದೆ, ನಮಗೆ ಹುಲ್ಲಿಂದ ಜಾಸ್ತಿ ಪ್ರಮಾಣದ ಇನ್ಕಮ್ ಇಲ್ಲ, ಅವಾಗ ನಾವು ಅಲ್ಲಿ ಸ್ವಲ್ಪ ನೀರಾವರಿ ವ್ಯವಸ್ಥೆ ಏನಾದ್ರು ಮಾಡಿಕೊಂಡು ಸಿಲ್ವರ್ ಓಕ್ ಗಿಡಗಳನ್ನ ಬೆಳೆಸಿ ಅದಕ್ಕೆ ನಾವು ಎಲ್ಲಾ ರೀತಿ ಪೋಷಕಾಂಶಗಳನ್ನು ಒದಗಿಸಿ ಅದು ಮರವಾಗಿ ಸ್ವಲ್ಪ ಸಾಮಾನ್ಯ ಒಂದು 15 ಫುಟ್ ಹೈಟ್ ಹೋದ್ಮೇಲೆ ಕಾಳು ಮೆಣಸಿನ ಬಳ್ಳಿಯನ್ನು ಅದಕ್ಕೆ ನಾವು ಹಚ್ಚಬಹುದು. ಕಾಳು ಮೆಣಸಿನ ಇಳುವರಿ ಜೊತೆಗೆ ಮುಂದೆ ಮರ ಬೆಳವಣಿಗೆ ಆದ ನಂತರ ಮರವನ್ನು ಕಟಾವು ಮಾಡಿ ಅದನ್ನು ನಾವು ಬಳಸಬಹುದು. ಈಗ ಅಡಿಕೆ ತೋಟದಲ್ಲಿ ಕಾಫಿ ಬೆಳೆಯ ಬಗ್ಗೆ ಹೇಳಿ. ಅಡಿಕೆ ತೋಟದಲ್ಲಿ ಕಾಫಿ ಮಲೆನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ, ಆದರೆ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ ಕೆಲವೊಂದು ರೈತರು ಬೆಳೀತಾ ಇದ್ದಾರೆ, ನಾವು ಬೆಳೀತಾ ಇದ್ದೀವಿ. ಕಾವೇರಿ ಕಾಫಿಯನ್ನು ನಾವು ಹಾಕಿದೀವಿ. ಸಾಮಾನ್ಯ 1 ಎಕರೆ ಪ್ರದೇಶಕ್ಕೆ 400-500 ಗಿಡ ನಿಲ್ತದ ನಿಲ್ತದೆ, ಆದ್ರೆ ನಾವು ಅಡಿಕೆ ಕೊಯ್ಲು ಮತ್ತೆ ಕಾಳುಮೆಣಸು ಕೊಯ್ಲಿನ ಅನುಕೂಲತೆಗಾಗಿ ಸಾಮಾನ್ಯ ಒಂದು 15-20 ಫುಟ್ ಒಂದ್ರಂತೆ ಒಂದೊಂದು ಕಾಫಿ ಗಿಡ ಹಾಕೊಂಡು ಅದು ಮಿಶ್ರ ಬೆಳೆಯಾಗಿ ಅಷ್ಟೇ, ಜಾಸ್ತಿ ಅದರಿಂದ ಏನು ಇನ್ಕಮ್ ಬರುವಂತದಲ್ಲ. ನಮ್ ಬಾಕಿ ಏನೋ ಒಂದು ವೆಚ್ಚಕ್ಕೆ ಆ ತರದಕ್ಕೆ ನಾವು ಕಾಫಿ ಬೆಳೆಯನ್ನು ಬೆಳೀತಾ ಇದ್ದೇವೆ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಅಥವಾ ಪೆಪ್ಪರ್ ಇದರ ಒಂದು ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ಅನುಕೂಲತೆಗಳು ಏನು ತೊಂದರೆ ಇದೆ? ಕಾಳು ಮೆಣಸು ಬೆಳೆಯೋದು ನಮಗೆ ಕಪ್ಪು ಬಂಗಾರ ಅಂತ ಹೇಳ್ತಾರೆ ಹಿಂದಿನವರು. ಕಾಳು ಮೆಣಸು ನಾವು ಈಗ ನಮ್ಮ ರಿಲೇಷನ್ ಮನೆಯಲ್ಲೇ 12 ವರ್ಷದಿಂದ ಚೆನ್ನಾಗಿ ಅದನ್ನು ಒಣಗಿಸಿ ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ 12 ವರ್ಷದಿಂದ ಇನ್ನು ಏನು ಹಾಳಾಗಲಿಲ್ಲ. ಅಂದ್ರೆ ನಮಗೆ ಅದನ್ನ ನಾವು ಸ್ಟೋರೇಜ್ಗೆ ನಮ್ಮ ಹತ್ರ ವ್ಯವಸ್ಥೆ ಇರ್ತದೆ. ಮತ್ತೇನು ಈ ಶಿಥಿಲೀಕರಣ ಘಟಕ ಬೇಕು ಅಂತ ಹೇಳಿಲ್ಲ, ನಾವು ಅದನ್ನ ಒಣಗಿಸಿ ಇಟ್ಟರೆ ಆಯ್ತು, ಕರೆಕ್ಟ್ ಮಾಡಿ ಒಣಗಿಸಿ ಇಟ್ಟರೆ 12 ವರ್ಷದವರೆಗೂ ಇಡಬಹುದು. ನಮಗೆ ಯಾವಾಗ ಮಾರ್ಕೆಟ್ ಉತ್ತಮ ಮಾರ್ಕೆಟ್ ಮಾರುಕಟ್ಟೆ ಯಾವಾಗ ದೊರಕುತ್ತೋ ಅವಾಗ ನಾವು ಅದನ್ನ ಬಿಡಬಹುದು. ಕೃಷಿ ಬಗ್ಗೆ ಅಂತಂದ್ರೆ ಕಾಳು ಮೆಣಸು ನಾವು ಅಡಿಕೆ ತೋಟದ ಮಿಶ್ರ ಬೆಳೆ, ಪ್ರತಿ ಅಡಿಕೆ ಮರಕ್ಕೂ ನಾವು ಕಾಳು ಮೆಣಸು ಬಳ್ಳಿ ಹಾಕಬಹುದು. ಸೊರಗು ರೋಗದ ಒಂದು ನಿರ್ವಹಣೆ ಹೇಗೆ? ಸೊರಗು ರೋಗದ ನಿರ್ವಹಣೆ ನಾವು ಈಗ ನಮಗದು ಬಹಳ ಒಂದು 3 ವರ್ಷದ ಹಿಂದಿಂದ ಕಾಡ್ತಾ ಇದೆ ಆ ರೋಗ. ಅದರಿಗೆ ಎಲ್ಲಾ ತರದ ರಾಸಾಯನಿಕ ಔಷಧಿಗಳು ನಮ್ಮ ಹಳ್ಳಿಲಿ ಏನು ಹೇಳ್ತಾರೆ ಈ ಸಗಣಿ ಗೊಬ್ಬರ ಆ ತರದ್ದು ಎಲ್ಲ ಮಾಹಿತಿ ಕಲೆ ಹಾಕಿ ಎಲ್ಲ ತರದ್ದು ಔಷಧಿ ಮಾಡಾಯ್ತು. ಇಲ್ಲಿ ತನಕನೂ ನಮಗೆ ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇನ್ನು ಕಾಳುಮೆಣಸು ಕಸಿ ಕಟ್ಟಿರೋದು, ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿರೋದಕ್ಕೆ ಅದಕ್ಕೆ ರೋಗ ಬರ್ತಾ ಇಲ್ಲ ಅಂತ ಮಾಹಿತಿ ಇದೆ. ಈ ಸಲ ಮಳೆಗಾಲದಲ್ಲಿ ಅದ್ರ ಪ್ರಯೋಗ ಮಾಡೋ ಹಂತದಲ್ಲಿ ಇದ್ದೀನಿ. ಈಗ ಕಾಳುಮೆಣಸಲ್ಲಿಯೂ ಕೂಡ ಸಾಕಷ್ಟು ತಳಿ ಇರುವುದನ್ನ ನೋಡ್ತೀವಿ. ಈಗ ಕರಿಮುಂಡ ಆಗ್ಬಹುದು ಅಥವಾ ಮಲ್ಲಿಗೆ ಸರ ಆಗ್ಬಹುದು ಅಥವಾ ಪಣಿಯೂರಿನಲ್ಲಿ ಸಾಕಷ್ಟು 8-9 ವೆರೈಟಿ ಇದೆ. ನಿಮ್ಮ ಆಯ್ಕೆ ಯಾವುದು ಹಾಗೂ ಇವುಗಳ ಒಂದು ವಿಶೇಷತೆ ಏನು? ನನ್ನ ಆಯ್ಕೆ, ನಾವು ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಾ ಹೋದ್ರೆ ಪ್ರತಿ ವರ್ಷ ಒಂದೇ ತರಹದ ಇಳುವರಿ ಆಗ್ಬೇಕು ಅಂದ್ರೆ ಪಣಿಯೂರು, ಪಣಿಯೂರು ಅಂದ್ರೆ ಈ ಕೇರಳದ ರಿಸರ್ಚ್ ಸೆಂಟರ್ ಇಂದ ಅವರು ಒಂದು ಕಾಳುಮೆಣಸಿನ ಬಳ್ಳಿಯನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಕೊಟ್ಟಿದ್ದಾರೆ. ಅದು ಪಣಿಯೂರು 1, 2, 3, 4, 12 ತನಕ ಇದೆ ನಂಬರ್ ಅದು. ಅದು ವರ್ಷನು ಒಂದೇ ತರ ಇಳುವರಿ ಬರುತ್ತದೆ. ಸ್ವಲ್ಪ ಈ ಸೊರಗು ರೋಗನು ಅದಕ್ಕಿದೆ. ಇನ್ನು ಬಿಟ್ರೆ ನಮ್ಮ ದೇಸಿ ತಳಿ ಲೋಕಲ್ ಮೊದ್ಲಿಂದ ಏನಿಂದ ಕರಿಮುಂಡ ಇದೆ, ಆಮೇಲೆ ಮಲ್ಲೀಸರ ಇದೆ, ತೇವಂ ಇದೆ, ಶ್ರೀಕರ, ಶ್ರೀವಲ್ಲಿ, ಆಮೇಲೆ ಶುಭಕರ, ಒಟ್ಟು 14 ವೆರೈಟಿ ನಾನು ಕಾಳುಮೆಣಸು ಮಾಡಿದ್ದೆ. ಆದ್ರೆ ಈ ಸೊರಗು ರೋಗಕ್ಕೆ ಎಲ್ಲ ಬಲಿಯಾಯ್ತು. ಈಗ ತಳಿ ಬೇಕು ಅಂದ್ರೆ ಇಲ್ಲ, ಈಗ ತಳಿ ಬೇಕು ಅಂದ್ರೆ ನನ್ನ ತೋಟದಲ್ಲಿ ಇಲ್ಲ. ಹಾಗೇಳಿ ಸಿರಸಿ ತಾಲೂಕಿನಲ್ಲಿ ಎಲ್ಲಿ ಹುಡುಕಿದ್ರು ಸಿಗ್ತದೆ. ಒಳ್ಳೆ ಉತ್ತಮ ಕೃಷಿಕರು ಮಾಡಿರೋದು ಎಲ್ಲ ಕಡೆ ಇದೆ. ನಾವು ಅದನ್ನ ಹುಡುಕಿ ಮತ್ತೆ ಕಲೆಕ್ಟ್ ಮಾಡಿ ಕೃಷಿ ಮಾಡಬಹುದು. ಈ ಕಾಳುಮೆಣಸಿನಲ್ಲಿ ಒಂದು ಒಳ್ಳೆಯ ಇಳುವರಿ ಬರಬೇಕಿದ್ರೆ ವಾತಾವರಣ ಎಷ್ಟರ ಮಟ್ಟಿಗೆ ಪೂರಕವಾಗಿರಬೇಕು? ಮಳೆ ಮತ್ತೆ ಬೇಸಿಗೆಯಲ್ಲಿ ತೇವಾಂಶ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಮಳೆಗಾಲದಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಯಾವುದೇ ಮಳೆ ಬಿದ್ದ ನೀರಿನ ಮಣ್ಣು ಅದಕ್ಕೆ ತಾಗೋದ ರೀತಿಯಲ್ಲಿ ಮಾಡಿಕೊಂಡ್ರೆ ರೋಗಗಳು ಸ್ವಲ್ಪ ಕಡಿಮೆ ಕಾಳುಮೆಣಸಿನ ಬಳ್ಳಿಗೆ. ಬೇಸಿಗೆಯಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಈಗ ಅಡಿಕೆಗೆ ಕೊಳೆ ರೋಗಕ್ಕೆ ನೀವು ಬೋರ್ಡೋ ಸಿಂಪರಣೆ ಮಾಡ್ತೀರಿ, ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಸಿಂಪರಣೆ ಮಾಡ್ತೀರಾ? ಕಾಳುಮೆಣಸಿನ ಬಳ್ಳಿಗೂ ಈ ಕೊಳೆ ರೋಗದ ನಿರ್ವಹಣೆಗೆ ನಾವು ಬೋರ್ಡೋ ಸಿಂಪರಣೆ ಮಾಡ್ತಾ ಇದೀವಿ. ಆಮೇಲೆ ಪ್ರತ್ಯೇಕವಾಗಿ ಕಾಳುಮೆಣಸಿಗೆ ಅಂತಲೇ ಏನಾದ್ರು ಗೊಬ್ಬರ ಕೊಡ್ತೀರಾ ನೀವು? ಪ್ರತ್ಯೇಕವಾಗಿ ಅಂದ್ರೆ ಬೋರ್ಡೋ ಸಿಂಪರಣೆ ಒಂದು, ಇಲ್ಲ ಅಂತ ಅಂದ್ರೆ ಮತ್ತೇನು ಎಕ್ಸ್ಟ್ರಾ ಗೊಬ್ಬರ ಅದ್ರ ಏನು ಇಲ್ಲ. ಅದರ ಇಳುವರಿಗೆ ನಾವು ಅಡಿಕೆ ಮರಕ್ಕೆ ಏನು ಹಾಕ್ತೀವೋ ಗೊಬ್ಬರನೇ, ಅದೇ ಗೊಬ್ಬರನೇ ಕಾಳುಮೆಣಸು ತಗೊಳ್ತಾ ಇದೆ. ಅವಾಗ ಈ ಫೈಬರ್ ದೋಟಿಯ ಉಪಯೋಗದ ಬಗ್ಗೆ ಹೇಳಿದ್ರೆ ಬಹುಶಃ ಕಾಳುಮೆಣಸಿನ ಬಳ್ಳಿಗೆ ಹೆಚ್ಚು ಹಾನಿ ಆಗದ ಹಾಗೆಯೂ ಕೂಡ ಕೊಯ್ಲು ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂತ? ಹೌದು, ಸಾಧ್ಯ ಆಗ್ತಾ ಇದೆ. ಇವತ್ತು ನಮ್ಮ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಹಾನಿ ಆಗದಂತೆ ಕೊಯ್ಲು ಮಾಡ್ತಾ ಇದ್ದಾರೆ, ನೀವು ಸಾಕ್ಷಿ ಆಗಬಹುದು. ಆಮೇಲೆ ಈಗ ಮಾರುಕಟ್ಟೆಯ ವಿಚಾರಕ್ಕೆ ಬಂದಾಗ ಈ ಕಾಳುಮೆಣಸು ಆಗ್ಬಹುದು ಅಥವಾ ಅಡಿಕೆ ಆಗ್ಬಹುದು, ಎಲ್ಲಿ ನಿಮಗೆ ಒಳ್ಳೆಯ ಮಾರುಕಟ್ಟೆ ಸಿಗ್ತಾ ಇದೆ? ಕಾಳುಮೆಣಸು ಮತ್ತು ಅಡಿಕೆಗೆ ನಮ್ಮ ಶಿರಸಿಯಲ್ಲಿ ಉತ್ತಮ ಮಾರುಕಟ್ಟೆ ಇದೆ. ಖಾಸಗಿಯಾಗಿಯೂ ಕೂಡ, ಖಾಸಗಿಯಾಗಿಯೂ ಮತ್ತು ಸಹಕಾರಿ ಸಂಘದಲ್ಲಿ, ನಮ್ಮ ಉಂಚಳ್ಳಿ ಸೇವಾ ಸಹಕಾರಿ ಸಂಘ ಇದರ ಮುಖಾಂತರ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಶಿರಸಿ ಮತ್ತು ತೋಟಗಾರ ಸೇಲ್ ಸೊಸೈಟಿ ಶಿರಸಿ ಮತ್ತು ಕದಂಬ ಸೇಲ್ ಸೊಸೈಟಿ ಶಿರಸಿ ಇವರುಗಳು ಉಂಚಳ್ಳಿ ಸೇವಾ ಸಹಕಾರಿ ಸಂಘದ ಮೂಲಕ ನಾವು ಮಾರಾಟವನ್ನು ಮಾಡಬಹುದು. ಇಲ್ಲ, ಈ ಮೂರು ಸಂಸ್ಥೆಯಲ್ಲಿ ನಾವು ನೇರವಾಗಿ ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ನಾವು ಪ್ರೈವೇಟ್ ಆಗೂ ನಮಗೆ ಉತ್ತಮ ಮಾರುಕಟ್ಟೆನೇ ಇದೆ. ಅಡಿಕೆ ಮತ್ತು ಕಾಳುಮೆಣಸು ಯಾಲಕ್ಕಿ ಇದಕ್ಕೆ ಸಿರಸಿಯಲ್ಲಿ ಉತ್ತಮ ಮಾರುಕಟ್ಟೆ ಇದೆ. ಕೊನೆ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ, ಯುವಕರು ಕೃಷಿಯಲ್ಲಿ ಇವತ್ತು ತೊಡಗಿಸಿಕೊಳ್ತಾ ಇಲ್ಲ ಎನ್ನುವಂತಹ ಒಂದು ಮಾತು, ನಿಮ್ಮ ಊರಿನಲ್ಲಿ ಹೇಗಿದೆ ಪರಿಸ್ಥಿತಿ, ನಿಮ್ಮ ಅಭಿಪ್ರಾಯ ಏನು? ನೀವು ಹೇಳಿದ್ದು ಖಂಡಿತ ಸರಿ ಇದೆ. ನಮ್ಮ ಊರಿನಲ್ಲಿ ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡ ಯುವಕರಲ್ಲಿ ಇದ್ದವರು ಇಬ್ಬರು ಮಾತ್ರ. 15 ಕುಟುಂಬದಲ್ಲಿ ಇಬ್ಬರು ಮಾತ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ 30 ವರ್ಷದ ಯುವಕರು. ಬಾಕಿ 30 ಮತ್ತು ಕೆಳಗಿನ ಯುವಕರು ಎಲ್ಲ ಪಟ್ಟಣದಲ್ಲಿ ಇದ್ದಾರೆ. ಅವರ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತೆ ತೋಟದ ಜಮೀನಿನ ವಿಸ್ತೀರ್ಣ ಅದ್ರ ಮೇಲೆಲ್ಲ ಅವ್ರದ್ದು ಹೊರಗಡೆ ಇದ್ದಾರೆ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಬರಲ್ಲ. ಈಗ ಪೇಟೆ ಸೇರಿದವರು ಮತ್ತೆ ಹಳ್ಳಿಗೆ ಬಂದಾಗ ಅವರ ಒಂದು ಅಭಿಪ್ರಾಯ ಹೇಗಿರ್ತದೆ? ಪೇಟೆ ಸೇರಿದವರು ಹಳ್ಳಿಗೆ ಬಂದ ಅಭಿಪ್ರಾಯ ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಚಂದ, ಇಲ್ಲಿ ಕೆಲಸ ಮಾಡೋದ್ ನೋಡಿದ್ರೆ ಕಷ್ಟ ಆಗ್ತದೆ. ಇಲ್ಲಿ ಕೆಲಸಗಾರರು ಸಿಗೋಲ್ಲ, ಯಂತ್ರೋಪಕರಣಗಳ ಬಳಕೆ ಆಗಬೇಕು, ಬಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಬೇಕು. ಈಗ ಜಮೀನು ತೋಟ ಗದ್ದೆ ಏನಾದ್ರೂ ಹಾಳು ಬಿದ್ಕೊಂಡಿದ್ರೆ ಅದು ರೆಡಿ ಮಾಡ್ಲಿಕ್ಕೆ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು. ಈ ಹೊರಗಡೆ ಇದ್ದವರು ಜಮೀನು ಖರೀದಿ ಮಾಡಿ ಇಲ್ಲಿ ಬಂದು ನಾವು ತೋಟ ಹಾಕ್ತೇವೆ ಅಂತ ಹೇಳಿ ನಮ್ಮ ಊರಿನಲ್ಲೇ 3 ಜನ ಬಂದು 3 ಜನನು ವಾಪಸ್ ಮಾರಾಟ ಮಾಡಿ ಹೋಗಿದ್ದಾರೆ. ಸರಿ, ಅತ್ರಿ ಹೆಗಡೆಯವರೇ, ವಿವಿಧ ಕೃಷಿಗಳನ್ನ ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಡ್ವೊಕೇಟ್ ಆಗಿಯೂ ಕೂಡ ವೃತ್ತಿ ಜೀವನವನ್ನ ಆರಂಭ ಮಾಡಿದಂತ ಒಂದು ಅನುಭವ ಇದೆ, ಮತ್ತೆ ಕೃಷಿಗೆ ಬಂದು ಅದರಲ್ಲಿ ಪೂರ್ಣಕಾಲಿಕವಾಗಿ ನೀವು ತೊಡಗಿಸಿಕೊಂಡಿದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ವಿವಿಧ ಬೆಳೆಗಳ ಕೃಷಿ ಅನುಭವ, ಈ ವಿಷಯವಾಗಿ ಶಿರಸಿ ತಾಲೂಕಿನ ಉಂಬ್ಲೆಕೊಪ್ಪದ ಅತ್ರಿ ಜಿ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಧರ್ ಇಧರ್ ಇಧರ್ ಹಮ್ ಬೋಲ್ ರಹೇ ತೇರೆ ಬಿಜು ಕಾ कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाने मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ? माटी भी तंदुरुस्त और लोग पहली वाली बात कहा परंतु सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಈಗ ಕೇಳಿ ಕಬ್ಬು ಕೃಷಿ ಮತ್ತು ಮಾರಾಟ ಶಿರಸಿ ತಾಲೂಕಿನ ಉಂಚಳ್ಳಿಯ ನಾಗರಾಜ ಬೊಮ್ಮಯ್ಯ ನಾಯ್ಕ ಅವರೊಡನೆ ಸಂದರ್ಶನ ನಾಗರಾಜ ನಾಯ್ಕ ಅವರೇ ನಮಸ್ಕಾರ ನಮಸ್ಕಾರ ಕಬ್ಬು ಕೃಷಿಯನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ ಎಷ್ಟು ವರ್ಷದ ಅನುಭವ ನಿಮಗೆ ನಮಗೆ ಕಬ್ಬು ಕೃಷಿ ಮಾಡ್ಲಿಕ್ಕೆ ನನ್ನ ಒಂದು ಸ್ವಂತ ಕೃಷಿ ಮಾಡ್ಲಿಕ್ಕೆ 15 ವರ್ಷ ಆಯ್ತು ನಾನು 15 ವರ್ಷದಿಂದ ನೀವು ಕಬ್ಬು ಕೃಷಿ ಮಾಡ್ತಾ ಇದ್ರಿ ಮೊದಲು ಭತ್ತದ ಬೇಸಾಯ ಮಾಡ್ತಾ ಇದ್ರ ಮೊದಲು ಭತ್ತದ ಬೇಸಾಯ ಮಾಡ್ತಾ ಇದ್ವಿ ಆಮೇಲೆ ಈಗ ಅದರಲ್ಲೇ ಸ್ವಲ್ಪ ಕಬ್ಬಿಗಾಗಿ ಬಿಟ್ಕೊಂಡಿದ್ದೇವೆ ಕಬ್ಬನ್ನೇ ಸ್ವಂತ ಮಾಡ್ತಾ ಇದೀವಿ ಈ ಭತ್ತವನ್ನ ಬಿಟ್ಟು ಕಬ್ಬು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಭತ್ತವಂತ ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ಏರಿಳಿತ ಆಗ್ತಾ ಇರ್ತದೆ ಆ ಉದ್ದೇಶದಿಂದ ಕಬ್ಬಿಗೆ ಒಂದು ಒಳ್ಳೆ ಒಂದು ಮಾರ್ಕೆಟ್ ಇದೆ ಒಂದು ಬೆಲ್ಲಕ್ಕೆಲ್ಲ ಮಾರ್ಕೆಟ್ ಇದೆ ಅಂತ ಹೇಳಿ ಮಾಡ್ಕೊಂತ ಬಂತಾ ಇದೀನಿ ಮತ್ತು ನಂದೇ ಸ್ವಂತ ಆದಂತ ಬೆಲ್ಲವನ್ನು ರೆಡಿ ಮಾಡುವಂತ ಮಷೀನ್ ಎಲ್ಲ ನಂದೇ ಇದ್ರ ಸಲುವಾಗಿ ನನಗೆ ಬಹಳ ಅನುಕೂಲ ಆಗ್ತದೆ ಹೇಳಿ ಬೆಲ್ಲವನ್ನು ಮಾಡ್ತಾ ಇದೀನಿ ಈ ಕಬ್ಬಿನಲ್ಲಿ ಏನಾದ್ರು ನಿರ್ದಿಷ್ಟವಾದ ತಳಿ ಅಂತ ಏನಾದ್ರು ಕಬ್ಬಿನಲ್ಲಿ ಒಂದು 3 ತಳಿಗಳು ಉಂಟು ಈಗ ಅಂದ್ರೆ ಈಗ ಈ ಸೇವು ಕಬ್ಬು ಅಂತ ಬರುತ್ತೆ ಅದು ಸಕ್ಕರೆಗೆ ಹೋಗ್ತದೆ ಅದ್ರಲ್ಲಿ ಮತ್ತೊಂದು ಶಿವಮೊಗ್ಗ ಸೇವಳು ಬರ್ತದೆ ಅದು ಬೆಲ್ಲ ಮತ್ತು ಸಕ್ಕರೆ ಎರಡಕ್ಕೂ ಬರ್ತದೆ ಎಲ್ಲರಿಗಿಂತ ಉತ್ತಮವಾಗಿರುವಂತಹ ಕೋಣಂಕಟ್ಟೆ ಕಬ್ಬು ಅದು ಬೆಲ್ಲಕ್ಕೆ ಸೀಮಿತವಾಗಿರುವಂತಹ ಕಬ್ಬು ಅದು ಏನದ್ರ ವಿಶೇಷತೆ ಅಂದ್ರೆ ವಿಶೇಷತೆ ಅದ್ರಲ್ಲಿ ರುಚಿ ಮಾತ್ರ ಬಹಳ ಒಳ್ಳೆ ಇರ್ತದೆ ಈ ಜೇನಿನ ತುಪ್ಪ ಯಾವ ಟೈಪ್ ಬರುತ್ತೆ ಅದೇ ಟೈಪ್ ಕಲರ್ ಎಲ್ಲ ಬಂದಾಗಿ ಒಳ್ಳೆ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಸೊ ಮತ್ತೆ ಬೆಲ್ಲ ಒಳ್ಳೆ ಹರಳಾಗಿರ್ತದೆ ಹಾಗಾಗಿ ಕಬ್ಬು ಕೃಷಿಯ ಬಗ್ಗೆ ಹೇಳಿ ಅಂದ್ರೆ ಭೂಮಿಯ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು ಅಥವಾ ನಾಟಿ ಮಾಡುವಂತಹದ್ದು ಇದರ ಬಗ್ಗೆ ಹೇಳಿ ಕಬ್ಬು ಈಗ ಭೂಮಿಯನ್ನ ನಾವು ಈಗ ಟ್ರ್ಯಾಕ್ಟರ್ ಅದರಿಂದ ಉಳುಮೆ ಮಾಡ್ಕೊಳ್ಬೇಕು 2.5 ಫೂಟಿಗೆ ಒಂದರಂತೆ ಒಂದು ಕಾಲುವೆಯನ್ನು ಮಾಡಿಕೊಂಡು ಈ ಬೀಜಗಳನ್ನ ನಾವು 12 ಇಂಚಿಗೆ ಒಂದು ಬೀಜಗಳಂತೆ ಕಟ್ ಮಾಡ್ಕೊಳ್ತಾ ಹೋಗ್ಬೇಕು ಆಮೇಲೆ ಈ ಕಬ್ಬಿಗೆ ಏನಂತ ಅಂದ್ರೆ ವೈರಿ ಅಂತ ರಾಸಾಯನಿಕ ಗೊಬ್ಬರ ಯಾವುದೇ ಕಾರಣಕ್ಕೂ ಕಬ್ಬಿಗೆ ನಾವು ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸಿದ್ರೆ ಬೆಲ್ಲದ ಆಯುಷ್ಯ ಕಮ್ಮಿ ಆಗ್ತಾ ಹೋಗ್ತದೆ ಕಬ್ಬಿಗೆ ಏನಿದ್ರು ಸಾವಯವ ಗೊಬ್ಬರ ಮತ್ತು ಸಗಣಿ ಗೊಬ್ಬರವನ್ನು ಉಪಯೋಗಿಸಬೇಕು ಈಗ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಈ ಹಟ್ಟಿ ಗೊಬ್ಬರ ಮತ್ತು ಯಾವ ಕೊಡುವಂತ ವಿಧಾನ ಹೇಗೆ ಯಾವ ಕೊಡೋದು ಈ ಕಬ್ಬಿನ ಅಂದ್ರೆ ಈಗಲ್ಲ ಇಲ್ಲ ನಮ್ಮಲ್ಲೆಲ್ಲ 1,000 ಬೀಜಕ್ಕೆ 1 ಟ್ರ್ಯಾಕ್ಟರ್ ಗೊಬ್ಬರ ಅಂತ ನಾವೇನು ಕಾಲುವೆ ಮಾಡ್ತೇವಲ್ಲ ಆ ಕಾಲುವೆಯ ಮೊದಲು ಬೀಜವನ್ನು ನಾಟಿ ಮಾಡೋಕ್ಕಿಂತ ಮೊದಲೇ ಗೊಬ್ಬರವನ್ನ ಸಾಲಲ್ಲಿ ಹಾಕೊಂಡು ಆಮೇಲೆ ಬೀಜವನ್ನು ಹಾಕಿ ಅದ್ರ ಮೇಲೆ ಕೇವಲ ಒಂದು 4-5 ಇಂಚ್ ಮಾತ್ರ ಮಣ್ಣನ್ನ ಮುಚ್ಚಿ ನೀರು ಹೋಗ್ಲಿಕ್ಕೆ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಬೇಕು ಸಾಮಾನ್ಯವಾಗಿ ಕಾಲುವೆ 2 ಬದಿಯಲ್ಲಿ ಕೂಡ ಇದು ನಾಟಿ ಮಾಡೋದು ಇಲ್ಲ ಮಧ್ಯದಲ್ಲಿ ಒಂದೇ ಬದಲು ನಾಟಿ ಮಾಡ್ತಾ ಹೋಗ್ತಾ ಹೋದ್ರೆ ಅದಕ್ಕೆ ನೀರು ಹಾಯಿಸೋದು ಮತ್ತೆ ಮಣ್ಣನ್ನ ಮುಚ್ಚುದಿಲ್ಲ ಮಣ್ಣೆಲ್ಲ ಮುಚ್ಚುದು ಕಬ್ಬು ನಾಟಿಯಾಗಿ 1 ತಿಂಗಳಿಗೆ ಒಂದ್ಸಲ ಮಣ್ಣು ಮುಚ್ಚುತ್ತೇವೆ ನಾವು ಆ ಕಡೆ ಈ ಕಡೆ 2 ಕಡೆ ಸೈಡ್ ಗಳಿಂದ ಮಣ್ಣು ಮುಚ್ಚುತ್ತೇವೆ ಆಮೇಲೆ 3.5 ತಿಂಗಳಿಗೆ ಒಂದು ಮಣ್ಣು ಕೊಡ್ತೇವೆ ನಾವು ಇದಕ್ಕೆ ಏನಾದ್ರೂ ಸುಡುಮಣ್ಣು ಅಥವಾ ಬೂದಿ ಏನಾದ್ರು ಹಾಕಬೇಕಾಗ್ತದೆ ಸುಡುಮಣ್ಣು ಮತ್ತೆ ಈ ಬೂದಿಯನ್ನು ಹಾಕ್ಬೋದು ಅದು ಯಾವ ಜಮೀನಿಗೆ ಅಂತಂದ್ರೆ ಬಹಳ ತೇವಾಂಶ ಯಾವ ಜಮೀನಲ್ಲಿ ಇರ್ತದೆಯೋ ಅದಕ್ಕೆ ಈ ಸುಡುಮಣ್ಣು ಮತ್ತೆ ಬೂದಿಯನ್ನು ಕೇಳ್ತದೆ ಈ ಸುಡುಮಣ್ಣು ಇಲ್ಲಿ ಭೂಮಿಯಲ್ಲಿ ತೇವಾಂಶ ಏನು ಇರುವುದಿಲ್ಲೋ ಆ ಜಮೀನಿಗೆ ನಾವು ಈ ಬೂದಿಯ ಮತ್ತೆ ಸುಡುಮಣ್ಣನ್ನು ಹಾಕಿದ್ರೆ ಬೆಲ್ಲದಲ್ಲಿ ನೊರೆ ಅಂಶ ಜಾಸ್ತಿ ಬರ್ತದೆ ಈಗ ಈ ಹಟ್ಟಿ ಗೊಬ್ಬರ ಎಲ್ಲ 2ನೇ ಸಾರಿ ಕೊಡೋದಿದ್ರಲ್ಲ ಹೇಗೆ 2ನೇ ಸಲ ಕೊಡೋದ್ರೆ ಕಬ್ಬನ್ನು ನಾಟಿ ಮಾಡಿ 2-2.5 ತಿಂಗಳಿಗೆ ಅದ್ರ ಬುಡಕ್ಕೆ ನಾವು ಈ ಆಳುಗಳ ಮುಖಾಂತರ ಕೊಡ್ತಾ ಹೋಗ್ಬಹುದು ಗೊಬ್ಬರವನ್ನು ಕೊಡ್ತಾ ಹೋಗ್ಬಹುದು ಏನ್ ತೊಂದರೆ ಇಲ್ಲ ಹಟ್ಟಿ ಗೊಬ್ಬರ ಕೊಡುದು ಬೇರೆ ಏನಾದ್ರು ಕೊಡ್ಬೇಕು ಹಟ್ಟಿ ಗೊಬ್ಬರ ಒಂದೇ ಕೊಡ ನಾನು ಕೃಷಿ ಮಾಡ್ತಾ ಇರೋದು ಇಲ್ಲಿ ತನಕ ಯಾಕಂದ್ರೆ ನಮ್ಗೆ ಬೆಲ್ಲದಲ್ಲಿ ಒಂದ್ ಒಳ್ಳೆ ಮಾರ್ಕೆಟ್ ಇರೋ ಸಲುವಾಗಿ ಮತ್ತೆ ಗ್ರಾಹಕರು ಹಾಗೆ ನಮ್ಮ ಬೆಲ್ಲವನ್ನು ಬಹಳ ಕಾಯಸ್ ಮಾಡ್ತಾರೆ ಬೆಲ್ಲ ಬೇಕು ಹಂಗಾಗಿ ನಾ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲಿ ತನಕ ಕಬ್ಬಿಗೆ ಬಳಸಿಲ್ಲ ನಾ ಏನಿದ್ರು ಹಟ್ಟಿ ಗೊಬ್ಬರವನ್ನು ಮಾತ್ರ ಬಳಸ್ತಾ ಇದ್ದೇನೆ ಆಮೇಲೆ ಈಗ ನೀರಾವರಿ ಕೊಡುವಂತಹದ್ದಾಗಬಹುದು ಅಥವಾ ಕೀಟ ರೋಗಗಳ ನಿರ್ವಹಣೆ ಮಾಡುವಂತಹದ್ದಾಗಬಹುದು ಇದರ ಬಗ್ಗೆ ಹೇಳಿ ಕೀಟ ರೋಗ ಅಂತ ಅಂದ್ರೆ ಅದಕ್ಕೇನು ಒಂದು 4 ತಿಂಗಳ ನಂತರ ಎಲ್ಲಾದ್ರೂ ಅಂದ್ರೆ ಕಬ್ಬಿಗೆ ಅಷ್ಟೊಂದು ಕೀಟ ರೋಗದ ಬಾಧೆ ನಮ್ಮ ಭಾಗದಲ್ಲಿ ಇಲ್ಲ ಇಲ್ಲಾದ್ರೂ ಅಪರೂಪಕ್ಕೆ ಕಂದು ಸುಳಿ ಕತ್ತು ರೋಗ ಬರ್ತದೆ ಅದಕ್ಕೆ ಯಾವ್ದಾದ್ರು ಒಂದು ಔಷಧಿಯನ್ನು ಲೈಟ್ ಆಗಿ ಹೊಡೆದ್ರೆ ಸಾಕು ಮೊನೊಕ್ರೋಟೋಫಾಸ್ ಹೊಡಿಬಹುದು ಅಥವಾ ಲಿಥಿಲಾಳ ಬರ್ತದೆ ಯಾವ್ದು ಹೊಡೆದ್ರು ಬರ್ತದೆ ತೊಂದ್ರೆ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಕೀಟಗಳು ಕಾಡೋದಿಲ್ಲ ಅದಕ್ಕೆ ರೋಗ ಏನಾದ್ರು ಬರ್ತಾ? ರೋಗ ಏನು ಸದ್ಯ ನಮ್ ಕಡೆ ಏನು ಬಂದಿಲ್ಲ ರೋಗ. ಸರಿ, ಈಗ ಕಬ್ಬಿನ ಕಟಾವು ಮಾಡುವಂತಹದ್ದು ಮತ್ತು ಈ ಗಾಣಕ್ಕೆ ಕೊಡೋದಕ್ಕಿಂತ ಮೊದಲು ಒಂದು ಪೂರ್ವ ಸಿದ್ಧತೆಯ ಬಗ್ಗೆ ಹೇಳಿ. ಪೂರ್ವ ಸಿದ್ಧತೆ ಅಂದ್ರೆ ನಾವು ಕಬ್ಬನ್ನ ಇಟ್ಟ ಆದ್ಮೇಲೆ ಒಂದು ಐದೂವರೆ ತಿಂಗಳ ನಂತರ ಅದನ್ನೆಲ್ಲ ವಿಂಗಡಣೆ ಮಾಡ್ತೇವೆ ನಾವು. ಮೂರು ನಾಲ್ಕು ಕಬ್ಬುಗಳಾಗಿ ಅದಕ್ಕೇನು ವಾಲೆಗಳು ರವದೆ ಬಂದಿರುತ್ತೆ ಅದನ್ನೆಲ್ಲ ಸುತ್ತಿ ಕಬ್ಬನ್ನ ಮುಚ್ಚುತ್ತೇವೆ. ಯಾಕಂದ್ರೆ ಕಬ್ಬು ಈ ಬಿಸಿಲಿಗೆ ಮತ್ತೆ ಒಣಗಬಾರ್ದು, ಚಳಿಗೆ ಬಿಸಿಲಿಗೆ ಒಣಗಬಾರ್ದು ಅಂತ ಆ ಕಬ್ಬನ್ ಫುಲ್ಲು ರವದೆ ಒಳಗಡೆ ನಾವು ಮುಚ್ಚಿಡ್ತೇವೆ. ಅದು ಕರೆಕ್ಟ್ 11 ತಿಂಗಳಿಗೆ ನಾವು ಕಬ್ಬು ಕಟಿಂಗ್ ಮಾಡ್ಲಿಕ್ಕೆ ಬರ್ತದೆ. ಅವಾಗ ಅದರಲ್ಲಿ ಕಬ್ಬು ಮತ್ತೆ ಬೀಜ ಎರಡೂ ಸಿಗ್ತದೆ. ಈಗ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತಾ ಕಟ್ ಮಾಡ್ತಕೊಂಡು ಕಬ್ಬನ್ನ ನಾವು ಕಟ್ ಮಾಡೋದು ಕಣಗೆ ಹೋಯ್ತೇವೆ. ಈ ಬೀಜದ ಆಯ್ಕೆ ಹೇಗೆ ಅಂದ್ರೆ ನಾವು ನೋಡ್ತೇವೆ ಬೀಜದ ಆಯ್ಕೆ ಅಂತಂದ್ರೆ ಒಂದ್ ಎರಡು ಫೂಟ್ ಬೀಜ ಏನಾದ್ರೂ ಉತ್ತಮವಾಗಿರ್ಬೇಕು. ಬೀಜದೊಳಗ ಕಣ್ಣುಗಳೆಲ್ಲ ದಪ್ಪ ದಪ್ಪವಾಗಿರ್ಬೇಕು. ಅದಕ್ಕೆ ಯಾವುದೇ ಮತ್ತೆ ಸಿಲಿಂಡರ್ ಹುಳ ಯಾವ್ದು ಹೋಲ್ ಹೊಡೆದು ಕೊರೆದು ಅದೇನು ಮಾಡಿರ್ಬಾರ್ದು. ಅಂತ ಬೀಜಗಳನ್ನ ನೋಡ್ಕೊಳ್ತಾ ಕಟ್ ಮಾಡ್ತೇವೆ. ಯಾವ ಗಂಟಿನಲ್ಲೂ ಕೂಡ ಬೀಜವನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ನಿರ್ದಿಷ್ಟ ಪ್ಲೇಸ್ ಅಂತ ಇದೆಯಾ ಅದಕ್ಕೆ? ಇಲ್ಲ ಇಲ್ಲ, ಕಬ್ಬು ಒಂದು 10 ಅಡಿ ಮೇಲೆ ಏನು ಕಬ್ಬು ಬರುತ್ತೋ ಅದ್ರ ಮೇಲ್ಗಡೆ ಇದ್ರೂ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಬೀಜಗಳು ಬರೋದಿಲ್ಲ. ಬರೋದಿಲ್ಲ. ಆಮೇಲೆ ಈಗ ಪೂರ್ವ ಸಿದ್ಧತೆ ಅಂದ್ರೆ ಏನ್ ಮಾಡ್ಬೇಕು? ಗಾಣ ಕೊಡೋದಕ್ಕಿಂತ ಮೊದಲು ಕಬ್ಬನ್ನ ನಾವು ಕರೆಕ್ಟ್ ಆಗಿ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೇರ್ ಇರುತ್ತೆ, ಕಣ್ಣಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಅದನ್ನ ನಾವು ಹೊರೆ ಮಾಡಿ ಒಂದು ಮನುಷ್ಯ ಎಷ್ಟು ಹೊರ್ತಾನೆ ಅಷ್ಟು ಹೊರೆ ಮಾಡಿ ಅದನ್ನ ಟ್ರ್ಯಾಕ್ಟರ್ ಅಥವಾ ಏನಾದ್ರ ಮೇಲೆ ತಗೊಂಡೋಗಿ ಕಣೆ ಹತ್ರ ಇಟ್ಟುಕೊಂಡು ನಾವು ಆಮೇಲೆ ಮಷೀನಿಗೆ ಕೊಡ್ತೇವೆ. ಈ ಆಲೆಮನೆಯ ತಯಾರಿ ಬಗ್ಗೆ ಹೇಳಿ, ಯಾವ ರೀತಿ ಮಾಡ್ತೀರಿ ಅಂತ? ಆಲೆಮನೆ ತಯಾರಿ ಅಂದ್ರೆ ಈಗ ಮೊದಲಿನ ದಿನಗಳಿಂದಂಗೆ ಆಲೆಮನೆ ಚಪ್ಪರ ಇರುತ್ತೆ, ನಾವು ಒಲೆ ಸಿದ್ಧತೆ ಮಾಡ್ಕೊಳ್ತೇವೆ. ಮತ್ತೆ ನಮ್ಮದು ಏನಾಗುತ್ತೆ ಅಂದ್ರೆ ಕಟ್ಟಿಗೆ ಒಲೆ ಅಲ್ಲ, ನಾವು ಆ ಕಬ್ಬಿನ ಸಿಪ್ಪೆಯಿಂದಲೇ ನಾವು ಬೆಂಕಿ ಮಾಡಿ ಬೆಲ್ಲವನ್ನು ಮಾಡ್ತೇವೆ. ಯಾಕಂದ್ರೆ ಈಗ ನಮಗೆ ಅದು ಕಟ್ಟಿಗೆ ಸಿಗೋಲ್ಲ, ಕಟ್ಟಿಗೆ ಇಲ್ದೇನೆ ಸಿಪ್ಪೆಲ್ಲಿ ಅದೇ ಏನ್ ನಾವು ಕಬ್ಬನ್ನು ಆಡಿರ್ತೇವೋ ಆ ಸಿಪ್ಪೆನೆ ಬಿಸಿಲಲ್ಲಿ ಒಣಸಿ ಒಂದು 4 ತಾಸು ಒಣಸ್ತೇವೆ. ಅದನ್ನೇ ತಗೊಂಡು ಬಂದು ಒಲೆಯಾಗಿ ಹಸ್ರು ಒಲೆ ಟೈಪ್ ಆಗಿ ನಾವು ಬೆಲ್ಲ ರೆಡಿ ಮಾಡ್ತೇವೆ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಬೆಲ್ಲ ತಯಾರಾಗಬೇಕಿದ್ರೆ ಏನೇನು ಅಂಶಗಳು ಗಮನಿಸಬೇಕು? ಒಳ್ಳೆ ಬೆಲ್ಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ರಾಸಾಯನಿಕ ಹೊರತುಪಡಿಸಿರುವಂತ ಒಂದು ಒಳ್ಳೆ ಕೊಟ್ಟಿಗೆ ಗೊಬ್ಬರನ್ನು ಅಥವಾ ಸಾವಯವ ಗೊಬ್ಬರವನ್ನು ಹಾಕಿರುವಂತಹದ್ದನ್ನೇ ನಾವು ಕಬ್ಬು ತಗೊಂಡ್ರೆ ಒಳ್ಳೆ ಬೆಲ್ಲ ಸಿಗ್ತದೆ. ಯಾಕಂದ್ರೆ ಬೆಲ್ಲ ಒಂದು ಯಾವುದೇ ಬೆಲ್ಲಕ್ಕಾದ್ರೂ 12 ತಿಂಗಳು ಅದಕ್ಕೆ ಕರೆಕ್ಟ್ ಆದಂತಹ ಅವಶ್ಯವಿರುತ್ತದೆ. ಅದಕ್ಕೆ ಈಗ ನಾವು ರಾಸಾಯನಿಕವನ್ನೇ ಉಪಯೋಗಿಸಿದ್ವಿ ಅಥವಾ ಯಾವುದೇ ಒಂದು ಟಾನಿಕ್ ಅನ್ನ ಹೊಡೆದ್ವಿ ಅದು ನಮಗೆ ಇಳುವರಿ ಉತ್ತಮ ಬರುತ್ತೆ. ಆದ್ರೆ ಬೆಲ್ಲ ನಿಲ್ಲೋದಿಲ್ಲ ಬಹಳ. ಈ ಒಳ್ಳೆ ಜೂನ್ ಅಥವಾ ಆಗಸ್ಟ್ ತಿಂಗಳೊಳಗಡೆ ಅದು ಹುಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅವಾಗ ನಮಗೆ ಮಾರುಕಟ್ಟೆಗೆ ಒಳ್ಳೆ ಹೊಡ್ತೇವೆ ಮತ್ತೆ ಗಿರಾಕಿಗಳು ಮುಂದಿನ ಗಿರಾಕಿಗಳು ಸಿಗಲ್ಲ, ಬಹಳ ಸಮಸ್ಯೆ ಆಗ್ತದೆ. ಸರಿ, ಈಗ ಕಬ್ಬನ್ನ ಗಾಣಕ್ಕೆ ತಂದ ನಂತರ ಬೇರೆ ಬೇರೆ ಹಂತಗಳು ಬೆಲ್ಲ ತಯಾರಾಗುವವರೆಗೆ? ಬೆಲ್ಲ ತಯಾರಾಗಂದ್ರೆ ಈಗ ನಾವು ಕಣೆ ಕಬ್ಬು ತಂದ ನಂತರ ಮೊದಲು ನನ್ನ ಹಾಲು ರೆಡಿ ಮಾಡ್ಕೊಳ್ತೀವಿ. ಕಣೆ ಇದೆ ನಂದೇ ವಿದ್ಯುತ್ ಶಕ್ತಿ ಅಲ್ಲ ಡಿಸೇಲ್ ಮೋಟರ್. ಡಿಸೇಲ್ ಮೋಟರ್ ಇಂದನೆ ನಾವು ಹಾಲನ್ನು ರೆಡಿ ಮಾಡ್ಕೊಳ್ತೀವಿ. ಹಾಲನ್ನು ಆಮೇಲೆ ಬೆಲ್ಲ ಕಾಯಿಸುವಂತ ಒಂದು ಪಾತ್ರೆಗೆ ಅದನ್ನ ಸೋಸ್ತೀವಿ. ಸೋಸಿ ಆದ ನಂತರ ಅದು ಬಿಸಿ ಆದ ತಕ್ಷಣ ಒಂದು 1/2 ಗಂಟೆ ಬಿಸಿ ಆದ ತಕ್ಷಣ ಅದು ವೇಸ್ಟ್ ಬರ್ತದೆ. ಒಂದು ಅದಷ್ಟು ವೇಸ್ಟ್ ಅನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಆಮೇಲೆ ಅದನ್ನ ಒಂದು 3 ತಾಸು ಕುದಿಲಿಕ್ಕೆ ಬಿಡ್ತೀವಿ. ಅದು ಕುದ್ದು ಕುದ್ದಂಗು ವೇಸ್ಟ್ ಬರ್ತಾನೆ ಇರ್ತದೆ. ಅದಕ್ಕೆ ಯಾವಾಗ ಅದು ನಮ್ ಬೆಲ್ಲ ಪ್ರಮಾಣ ಆಗಿರೋ ನಮಗ್ ಗೊತ್ತಾಗ್ತದೆ. ಆವಾಗ ಮತ್ತೆ ಅದನ್ನ ಸೋಸಿ ನಾವು ಚಾಟಿ ಅಂತ ಉಂಟು ಬೆಲ್ಲ ಹಾಕುವಂತಹ ಸಾಮಗ್ರಿ ಅದ್ರಲ್ಲಿ ಬೆಲ್ಲವನ್ನ ಹಾಕ್ತಿವಿ. ಆಮೇಲೆ ಅದನ್ನ 12-13 ತಾಸು ಹಾಗೆ ಬಿಡ್ತೀವಿ. ಯಾಕಂದ್ರೆ ಈ ಬೆಲ್ಲವನ್ನ ಯಾವುದೇ ಕಾರಣಕ್ಕೂ ನಾವು ನೀರು ಹಾಕಿ ಅಥವಾ ಸೈಡಿಗೆ ಏನೋ ಒಂದು ಒದ್ದೆ ಚೀಲ ಗೀಲ ಬಟರ್ ಚೀಲ ಎಲ್ಲ ಹಾಕಿ ತಂಡು ಮಾಡಬಾರ್ದು. ಅದಾಗೆ ತಂಡಾಗಬೇಕು. ಅದಾಗ ತಂಡಾಗ್ಲಿಕ್ಕೆ ಒಂದು 12-13 ತಾಸು ಬೇಕು. ಅದಾದ ನಂತರ ಎಲ್ಲ 25 ಕಿಲೋ ಟೈಪ್ ಈಗ ಮೊದಲು ದಬ್ಬಿ ಇತ್ತು, ಈಗ ಅದೆಲ್ಲ ಹೋಗಿದೆ. ಈಗ ಪ್ಲಾಸ್ಟಿಕ್ ಕ್ಯಾನ್ ಬಂದಿದೆ, ಕ್ಯಾನ್ ಅಲ್ಲಿ ನಾವು ತುಂಬಿ ಈಗೆಲ್ಲ ಏನಾಗಿದೆ ಅಂದ್ರೆ 25 ಕಿಲೋ ಅಂದ್ರೆ 25 ಕಿಲೋನೇ ಕೇಳ್ತಾರೆ ಬೆಲ್ಲನ. ಕಾಟ ಮಾಡಿ ಒಂದ್ ಕಡೆ ಶೇಖರಣೆ ಮಾಡಿ ಇಡ್ತೀವಿ. ಈಗ ಈ ಬೆಲ್ಲ ಮಾಡುವಾಗ ಸುಣ್ಣ ಹಾಕ್ತಾರಲ್ಲ, ಯಾಕೆ? ಅದು ಬೆಲ್ಲವನ್ನು ಕ್ಲೀನ್ ಆಗ್ಲಿ ಅಂತ ಸುಣ್ಣ ಹಾಕ್ತಾರೆ. ಅಂದ್ರೆ ಕೆಲವೊಂದಷ್ಟು ನೆಲದ ಮೇಲೆ ಈ ಬೆಲ್ಲದ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ಈ ರೇತ್ ಮಿಶ್ರಿತವಾದ ಮಣ್ಣಲ್ಲಿ ಒಳ್ಳೆ ಜೇನುತುಪ್ಪ ಟೈಪ್ ಕಲರ್ ಬರ್ತದೆ. ಸ್ವಲ್ಪ ಕೆಂಪು ಮಣ್ಣು ಅಥವಾ ಕಂದು ಮಣ್ಣು ಅದೇ ಅಂತಂದ್ರೆ ಅಲ್ಲಿ ಬೆಲ್ಲದ ಕಲರ್ ಕಪ್ಪು ಆಗ್ತಾ ಹೋಗ್ತದೆ. ಅವಾಗ ಸುಣ್ಣ ಹಾಕ್ತಾರೆ, ಸ್ವಲ್ಪ ಕ್ಲೀನ್ ಆಗ್ಲಿ ಅಂತ. ಎಷ್ಟೇ ನಾವು ಸುಣ್ಣ ಹಾಕ್ಲಿ ಏನೇ ಮಾಡಿದ್ರು ತನ್ನ ಮೂಲ ಬಣ್ಣವನ್ನು ಅದು ಬಿಟ್ಕೊಡೋದಿಲ್ಲ. ಅಲ್ಪ ಸ್ವಲ್ಪ ಏನೋ ಚೇಂಜ್ ಆಗ್ಬಹುದು ಬಿಟ್ರೆ ಆ ಜಮೀನಿನ ಒಂದು ಮಣ್ಣಿಗೆ ಯಾವ ರೀತಿ ಆ ಕಬ್ಬು ಹೊಂದ್ಕೊಂಡಿರ್ತದೆ ಅದೇ ಕಲರೇ ಬರ್ತದೆ. ಈಗ ಜೋನಿ ಬೆಲ್ಲ ಮಾಡೋದಕ್ಕೂ ಈ ಅಚ್ಚು ಬೆಲ್ಲ ಮಾಡೋದಕ್ಕೂ ಏನ್ ವ್ಯತ್ಯಾಸ? ಜೋನಿ ಬೆಲ್ಲ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮ, ಮತ್ತೆ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ಸ್ ಗಳನ್ನ ಸೇರಿಸುವುದಿಲ್ಲ. ಈ ಅಚ್ಚು ಬೆಲ್ಲ ಮಾಡೋದಾದ್ರೆ ಅದು ವೈಟ್ ಬರ್ಲಿಕ್ಕಾಗಿ ವಿವಿಧ ರೀತಿಯ ಕೆಮಿಕಲ್ಸ್ ಗಳನ್ನೆಲ್ಲ ಸೇರಿಸಿ ತಯಾರು ಮಾಡ್ತಾರೆ. ಏನೇನು ಸೇರಿಸ್ತಾರೆ? ಅದು ಸುಣ್ಣ ಹಾಕ್ತಾರೆ, ಆಮೇಲೆ ಮತ್ತೆ ಯಾವ್ದೋ ಬೇರೆ ಒಂದು ಪೌಡರ್ ಗಳನ್ನೆಲ್ಲ ಮಿಕ್ಸ್ ಮಾಡ್ತಾರೆ, ಅದನ್ನ ಮಾಡಿ ಅಚ್ಚು ಮಾಡಿ ಹೋಯ್ತಾರೆ. ಅದು ನಮ್ಮಲ್ಲಿ ಆ ಮಾರುಕಟ್ಟೆ ಇಲ್ಲ ಈ ಭಾಗದಲ್ಲಿ. ಅದಿಲ್ಲ ಏನಿದೆ ಈ ಭಾಗದಲ್ಲಿ ಜನ ಕೇಳೋದು ಏನಿದ್ರು ಜೋನಿ ಬೆಲ್ಲನೆ. ಈಗ ಒಳ್ಳೆಯ ಗುಣಮಟ್ಟದ ಬೆಲ್ಲ ಅಂದ್ರೆ ಹೇಗಿರ್ಬೇಕು, ಕಾಣ್ಲಿಕ್ಕೆ ಹೇಗಿರ್ಬೇಕು, ರುಚಿ ಹೇಗಿರ್ಬೇಕು? ಒಳ್ಳೆ ಹರಳರಳಾಗಿರ್ಬೇಕು ಬೆಲ್ಲ. ಮತ್ತೆ ಏನು, ನಾವು ಈ ಜೇನಿನ ತುಪ್ಪವನ್ನು ಯಾವ ಟೈಪ್ ನೋಡ್ತೀವಲ್ಲ, ಆ ಒಂದು ಹರಳರಳಾಗಿ ಒಂದು 23-24 kg ನಾವು ಕ್ಯಾನ್ ತುಂಬಿದಾಗ ಅದಷ್ಟು ಒಳ್ಳೆ ಹರಳರಳಾಗಿ, ಅದ್ರ ಮೇಲೆ 1-1.5 inch ಅಂತಂದ್ರೆ ಬೆಲ್ಲ ತಿಳಿಯಾಗಿ ಜೇನುತುಪ್ಪ ಟೈಪ್ ಇದ್ರೆ ಬೆಲ್ಲಕ್ಕೆ ಬಹಳ ಉತ್ತಮವಾಗಿರ್ತದೆ ಬೆಲ್ಲ. ಈಗ ಅಂಗಡಿಯಿಂದ ತಗೊಂಡು ಬಂದ ಬೆಲ್ಲ ಇದೆಯಲ್ಲ, ಅದು ಮನೆಯಲ್ಲಿ ಇಟ್ಟುಕೊಂಡು ಕೆಲವರು ರವೆ ಬರ್ತದೆ ಅಥವಾ ನೀರಾಗ್ತದೆ ಅಂತ ಹೇಳ್ತಾರೆ, ಅಥವಾ ಬಿಳಿ ಪೌಡರ್ ಬರ್ತದೆ ಅಂತ ಹೇಳ್ತಾರೆ, ಯಾಕೆ ಹೀಗೆ? ಅದಕ್ಕೆ ಏನಾಗುತ್ತೆ ಅಂತ ಅಂದ್ರೆ, ಈಗ ಮಾರುಕಟ್ಟೆ ಅವರು ಡಬ್ಬವನ್ನ ನಮ್ಮಿಂದ ಖರೀದಿ ಮಾಡ್ಕೊಂಡು ತಗೊಂಡೋಗಿ ಮತ್ತೆ ಅದನ್ನ ಅವರು ಬೆಲ್ಲವನ್ನಾಗಿ ರೆಡಿ ಮಾಡ್ತಾರೆ. ಆ ಡಬ್ಬವನ್ನ ತಗೊಂಡೋಗಿ ಮತ್ತೆ ಅವರು ನಾವು ಹೇಗೆ ಮೊದಲು ಈ ಕಬ್ಬಿನಿಂದ ಹೇಗೆ ಬೆಲ್ಲ ರೆಡಿ ಮಾಡಿದ್ರು, ಅವರು ಬೆಲ್ಲದಿಂದ ಮತ್ತೆ ಬೆಲ್ಲವನ್ನ ರೆಡಿ ಮಾಡ್ತಾರೆ. ಅದಕ್ಕೆ ಅವರಿಗೆ ಏನೇನು ಪದಾರ್ಥಗಳನ್ನು ಸೇರಿಸಬೇಕು ಅನ್ನೋದು ಅದನ್ನೆಲ್ಲ ಸೇರಿಸಿ ಜೋನಿ ಬೆಲ್ಲ ಮಾಡಿ, ಆವಾಗ ಅದು ಅಷ್ಟೇನೆ, ಒಂದು ಅದಕ್ಕೊಂದು 3 ತಿಂಗಳ ಇರುತ್ತೆ ಅದಕ್ಕೆ ಆ ವಿಷಯ, ಆಮೇಲೆ ರುಚಿ ತನ್ನಷ್ಟಕ್ಕೆ ಕೊಟ್ಕೊಳ್ಳೋದು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಬೆಲ್ಲದಲ್ಲಿಯೂ ಕೂಡ ವೈವಿಧ್ಯತೆ ಮಾಡ್ಲಿಕ್ಕೆ ಆಗ್ತದೆ, ಈಗ ಏಲಕ್ಕಿ ಹಾಕುವಂತದ್ದು ಅಥವಾ ಬೇರೆ ಏನಾದ್ರು ಸೇರಿಸುವಂತದ್ದು? ಈಗ ನನ್ನ ಸ್ವಂತ ಕಣೆಯಲ್ಲೇ ನಾನೇ ನನಗೆ ಒಂದು 10 ಡಬ್ಬದ ಗಿರಾಕಿ ಉಂಟು, ಅವರು ಏಲಕ್ಕಿ ಮತ್ತೆ ಕಾಳು ಮೆಣಸನ್ನ ಅವರೇ ಸ್ವಂತ ಕೊಟ್ಟು ಕಳಿಸ್ತಾರೆ. ಕಾಳು ಮೆಣಸು ಮತ್ತೆ ಏಲಕ್ಕಿಯನ್ನು ಪೌಡರ್ ಮಾಡಿ ಕೊಟ್ಟು ಕಳಿಸ್ತಾರೆ. ಅವರು ಹೇಳ್ತಾರೆ, ಇಲ್ಲ ನನ್ನ 10 ಕ್ಯಾನ್ಗಳಿಗೆ ಇದನ್ನ ಹಾಕ, ನಾನು ಪಾರ್ಟಿಗೆ ಕೊಟ್ಟು ಕಳಿಸಿದ್ರೆ ಮಾತ್ರ ಹಾಕ್ತೇನೆ, ಬಿಟ್ರೆ ಇಲ್ಲ ಅಂತಂದ್ರೆ ಮಾಮೂಲಿಯಾಗಿ ನಾ ಏನ್ ನ್ಯಾಚುರಲ್ ರೆಡಿ ಮಾಡಿರ್ತೇನೆ ಹಾಗೆ ತುಂಬ ಕಳಿಸ್ತೇನೆ. ಈಗ ಬೆಲ್ಲವನ್ನ ಶೇಖರಿಸಿ ಇಡುವುದು ಹೇಗೆ ಮನೆಗೆ ತಂದ ಮೇಲೆ? ಬೆಲ್ಲವನ್ನ ನಾವೀಗ ಮನೆಗೆ ತಂದ ಮೇಲೆ ಅದು ತಂಪಾಗ್ಲಿಕ್ಕಿಲ್ಲ ನೆಲ, ಅವಳಿಗೆ ಮತ್ತೆ ಅದಕ್ಕೆ ಗಾಳಿ ಬೆಚ್ಚಿನ ಜಾಗದಲ್ಲಿ ಕರೆಕ್ಟ್ ಆಗಿ ಮುಚ್ಚಿ ಅದನ್ನ ವ್ಯವಸ್ಥಿತವಾಗಿಟ್ರೆ ಏನೂ ಆಗಲ್ಲ ಬೆಲ್ಲ 2 ತಿಂಗಳ ತನಕ. ಕೆಲವರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡ್ತಾರೆ, ಕೆಲವರು ಸ್ಟೀಲ್ ಡಬ್ಬನೇ ಬೇಕು ಅಂತ ಹೇಳ್ತಾರೆ, ಯಾವ್ದು ಒಳ್ಳೇದು? ಇವತ್ತಿನ ನಿರ್ಮಾಣದಲ್ಲಿ ಸ್ಟೀಲ್ ಡಬ್ಬನ ಒಳ್ಳೇದು, ಆದ್ರೆ ಎಲ್ಲವೂ ನಮ್ಮಲ್ಲಿ ನಾನೇ ಸ್ವಂತ ಒಂದು 60-70 ಡಬ್ಬ ಬೆಲ್ಲ ಬೆಳಿತಾನೆ. ನನಗೆ ಅಷ್ಟು ಸ್ಟೀಲಿಗೆ ತಂದು ಹಾಕ್ಲಿಕ್ಕೆ ಬರಲಿ, ನಾನು ಈಗಿನ ಒಂದು ಆಧುನಿಕತೆ ಹೊಂದ್ಕೊಳ್ಳೇಬೇಕು, ಹಂಗ ಕ್ಯಾನೇ. ನೀವು ಕೊಡೋದಾಯ್ತು ಮನೆಗೆ ತಂದ ಮೇಲೆ? ಮನೆಗೆ ತಂದ ಮೇಲೆ ಆದ್ರೂ ನಾನು ಕ್ಯಾನಲ್ಲೇ ಇಟ್ಕೊಳ್ತೇನೆ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕ್ಯಾನಲ್ಲೇ ಇಟ್ಕೊಂಡು ಇದು ಮಾಡೋದು. ಮನೇಲಿ ಇದ್ದವ್ರು ಅಂತಾರ, ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಸ್ಟೀಲ್ ಪಾತ್ರೆಗೆಲ್ಲ ಹಾಕೊಳ್ತಾರೆ ಅಷ್ಟೇ. ಈಗ ಮಾರುಕಟ್ಟೆಯಲ್ಲಿ ಹೇಗೆ, ಈಗ ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರೆ ಹೇಗೆ ಅಂದ್ರೆ? ಮಾರುಕಟ್ಟೆಗೆ ಅಂತಂದ್ರೆ ಕೆಲವರು ಬೆಲ್ಲವನ್ನು ಹುಡುಕೊಳ್ತಾ ಮನೆಗೆ ಬರ್ತಾರೆ, ಕೆಲವರು ಏನಾದ್ರೂ ಕಳೆದ ವರ್ಷ ಹೋಯ್ದಂತವ್ರೆಲ್ಲ ಫೋನ್ ಮುಖಾಂತರ ಫೋನ್ ಮಾಡ್ಬಿಡ್ತಾರೆ, ಯಾವಾಗ ಬೆಲ್ಲ ಕೊಯ್ತೀರಿ ಅಂತ. ಯಾವಾಗ ಮಾಡ್ತೇನೆ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ, ಇವಾಗಲೇ ಫೋನ್ ಬರ್ತದೆ. ಮತ್ತೆ ಅವರೇ ಆದಂತ ಕೆಲವಷ್ಟು ಕ್ಯಾನ್ ಗಳನ್ನ ಕೊಟ್ಟು ಕಳಿಸ್ತಾರೆ, ಇಲ್ಲ ಕೆಲವಷ್ಟು ಕಡೆ ನಾವೇ ಕ್ಯಾನ್ ತಗೊಂಡು ಬೆಲ್ಲವನ್ನು ಶೇಖರಣೆ ಮಾಡಿರ್ತೀವಿ ಅಂತ ಬಂದು ಹೋಯ್ತಾರೆ. ಸಾಮಾನ್ಯವಾಗಿ ಈಗ ಜನವರಿ ಫೆಬ್ರವರಿ ಮುಗಿತದ ಹೇಗೆ? ಫೆಬ್ರವರಿ ಮುಗಿತದೆ. ಈಗೇನಾಗಿದೆ ಅಂತಂದ್ರೆ ನಮ್ದು TSS ಆಮೇಲೆ ಕದಂಬ ಇಲ್ಲಿ ಬೆಲ್ಲಗಳನ್ನು ಖರೀದಿ ಮಾಡೋದು ಜಾಸ್ತಿ ಆಯ್ತು, ಕೆಲವೊಂದಿಷ್ಟು ಜನ ರೈತರು ಅಲ್ಲಿಂದನೇ ಬೆಲ್ಲ ಹೋಯ್ತಾರೆ. ಆದ್ರೆ ನಿರ್ದಿಷ್ಟವಾಗಿ ಕೋಣನ ಕಟ್ಟೆನೆ ಬೆಲ್ಲ ಬೇಕು, ಅದೇ ಬೆಲ್ಲ ನಮ್ಗೆ ಬೇಕು ಅನ್ನೋರು ಮನೆಗೆ ಬಂದು ಅಲೆ ಮನೆಗೆ ಬಂದು ಬೆಲ್ಲವನ್ನು ಹೋಯ್ತಾರೆ. ಈಗ ಬೆಲ್ಲ ತಯಾರು ನಿಮ್ಮ ಒಂದು ಘಟಕದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಮ್ಮ ಘಟಕದಲ್ಲಿ 5 ಜನ ಕೆಲಸ ಮಾಡ್ತಾರೆ. 8 ಗಂಟೆ ಕೆಲಸ ಇರ್ತದೆ? 8 ಗಂಟೆನೂ ಕೆಲಸ ಇರ್ತದೆ. ರಾತ್ರಿ ಇರ್ತದೆ? ರಾತ್ರಿನೂ ಇರ್ತದೆ ಕೆಲಸ. ಅಂದ್ರೆ ನಮ್ದು ಏನು ಕಬ್ಬಿನ ಒತ್ತಡದ ಮೇಲೆ ಕೆಲಸ ನಿಗದಿ ಆಗಿರ್ತದೆ. ಅಂತ 5 ಜನ ಅಂತೂ ನಿಕ್ಕಿ ಕೆಲಸಗಾರರು ಬೇಕೇ ಬೇಕು. ಒಳ್ಳೇದು ನಾಗರಾಜ್ ನಾಯ್ಕ ಅವರೇ, ಕಬ್ಬು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಅದರನ್ನ ಬೆಲ್ಲವನ್ನ ಮಾಡಿಕೊಂಡು ಅದರ ಮಾರಾಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರಿ. ಸಾವಯವ ರೀತಿಯಲ್ಲಿ ಬೆಳೆದಂತಹ ಬೆಲ್ಲಕ್ಕೆ ಒಳ್ಳೆಯ ಒಂದು ಗುಣಮಟ್ಟ, ಒಳ್ಳೆಯ ರುಚಿ ಇರ್ತದೆ ಅನ್ನುವಂಥ ಒಂದು ಮಾತನ್ನು ಕೂಡ ನೀವು ಸೇರಿಸಿದ್ರಿ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ನಾಗರಾಜ್ ನಾಯ್ಕ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಬ್ಬು ಕೃಷಿ ಮತ್ತು ಮಾರಾಟ ಈ ವಿಷಯವಾಗಿ ಶಿರಸಿ ತಾಲೂಕಿನ ಉಂಚಳ್ಳಿಯ ನಾಗರಾಜ ಬೊಮ್ಮಯ್ಯ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800 2020.

ಭವನೆಂಟರಿ ಗುಂಡಗುವ ಗೋ ಜಿಯ ಹೂವಾ